ಪಾಟೀಲ್ ಸೂಚನೆ. ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ರಿತುರಾಜ್ ಅವಸ್ತಿ ಅಧಿಕಾರ ಸ್ವೀಕಾರ. ಕೆಪಿಟಿಸಿಎಲ್ ಪವರ್ಮ್ಯಾನ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಆರಂಭ, ಸಚಿವ ವಿ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿಗರೆ, ಕುಶಾಲ್ ನಗರದ ಪತ್ರಕರ್ತರಾಗಿರುವ ಕೆಎಸ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಾರಿಯ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಕೊಡಮಾಡುವ ಜಿಲ್ಲಾ ಮಟ್ಟದ ತೋಟಗಾರಿಕಾ ಪ್ರಶಸ್ತಿ ಮತ್ತು ಅರಣ್ಯ ವನ್ಯಜೀವಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ವರದಿಗಾರಿಕೆ ಮತ್ತು ಲೇಖನಕ್ಕಾಗಿ ಇವರಿಗೆ ಈ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಸಂದಿದ್ದಾವೆ. ಮೂರ್ತಿಯವರೇ, ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಪತ್ರಿಕಾ ಸಂಪರ್ಕ ಹೇಗೆ ಬಂತು, ಪತ್ರಿಕಾ ವರದಿಗಾರಿಕೆ ಹೇಗೆ ಶುರುವಾಯಿತು, ಪ್ರಸ್ತಾಪ ಮಾಡಿ. ಮೂಲತಃ ಹಾಸನ ಜಿಲ್ಲೆ ಹೊಳೆನಶಿಪುರ ತಾಲೂಕು ನನ್ನ ಹುಟ್ಟೂರು. 1996 ಕೊಣನೂರಿನ ಬಿಎಂ ಶೆಟ್ಟಿ ಕಾಲೇಜಿನಲ್ಲಿ ಕನ್ನಡ ಮೇಜರ್ ಪದವಿ ವ್ಯಾಸಂಗ ಮುಗಿತು. ಕುಟುಂಬದಲ್ಲಿ ಸ್ವಲ್ಪ ಆರ್ಥಿಕ ಅನಾನುಕೂಲಗಳು ಇದ್ದ ಕಾರಣ ಉದ್ಯೋಗವನ್ನು ಹುಡಿಕೊಂಡು ನಾನು ಕೊಡಗು ಜಿಲ್ಲೆಗೆ ಬಂದೆ. ಆವಾಗ ನನಗೆ ಹಾರಂಗಿ ನದಿಯ ದಂಡೆ ಕೂಡಿಗೆ ಏನಿದೆ ಅದು ನನಗೆ ತಿರುವು ಕೊಟ್ಟಂತ ಸ್ಥಳ. ಅಲ್ಲಿಂದ ಆರಂಭಿಕವಾಗಿ ಫೈನಾನ್ಸ್ ಸಂಸ್ಥೆನಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಹಾಗೇನೆ ಫೈನಾನ್ಸ್ ಅಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ಬೇಕಾದ್ರೆ ಶಾಪ್ಗಳಿಗೆ ಹೋಗಿ ಅಂಗಡಿಗಳಿಗೆ ಎಲ್ಲ ಕಡೆ. ಮೈಸೂರು ಮಿತ್ರ ಹೊಸದಾಗಿ ಕೊಡಗಿಗೆ ಎಂಟ್ರಿ ಆಯ್ತು 1997. ಆವಾಗ ಹೊಸದಾಗಿ ಏಜೆಂಟ್ಗಳು ಹುಡುಕೋ ಸಂದರ್ಭ ಒಬ್ಬ ವೆಂಕಟೇಶ್ವರ ಪ್ರೆಸ್ ಅಂತ ಕೂಡಿಗೆಲ್ಲಿ ಇಟ್ಕೊಂಡಿದ್ರು. ಅವ್ರೇನ್ ಮಾಡಿದ್ರು, ನನ್ನನ್ನು ಪರಿಚಯ ಮಾಡಿದ್ರು. ಇವರಿಗೆ ಜನಸಂಪರ್ಕ ಚೆನ್ನಾಗಿದೆ ಸರ್, ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪತ್ರಿಕೆ ಚೆನ್ನಾಗಿ ಕ್ಲಿಕ್ ಆಗ್ಬೋದು ನಿಮ್ದು ಅಂದ್ಬಿಟ್ಟು. ಹಾಗಾಗಿ ನನಗೆ ಅವರು ವಹಿಸಿದ್ರು, ಒಪ್ಕೊಂಡೆ. ಆ ಮೈಸೂರು ಮಿತ್ರದ ಮೂಲಕ ನಾನು ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿದೆ ಸರ್. ಆಗ ವಯಸ್ಸೆಷ್ಟಾಗಿತ್ತು? ಆಗ ನನಗೆ 24. ಕನ್ನಡ ಪದವಿ ಮಾಡಿಕೊಂಡು ವರದಿಗಾರಿಕೆಗೆ ಶುರು ಮಾಡಿಕೊಂಡ್ರಿ? ಹೌದು, ನಾನು ಪತ್ರಿಕೆ ಏಜೆಂಟ್ ಆಗಿದ್ದೆ ಸುಮಾರು 3-4 ಕಾಲ. ಆಮೇಲೆ ನಾನು ಆಲ್ರೆಡಿ ಕನ್ನಡದಲ್ಲಿ ಡಿಗ್ರಿ ಪಡ್ಕೊಂಡ ಕಾರಣಕ್ಕೆ ಬರಹ ನನಗೆ ರೂಢಿಸಿತ್ತು. ಆ ಪತ್ರಿಕೆ ಓದ್ತಾ ಓದ್ತಾ ನನ್ನ ಡಿಸ್ಟಿಕ್ ರಿಪೋರ್ಟರ್ ಪಿ ವಿ ಮಂಜುನಾಥ್ ಅಂತ ಮಡಿಕೇರಿಯವರು, ಮೂರ್ತಿ ನೀವು ತುಂಬಾ ಚೆನ್ನಾಗಿ ಬರೀತೀರಾ, ಪತ್ರಿಕೆ ಏಜೆಂಟ್ ಆಗಿ ಸೀಮಿತ ಆಗ್ಬೇಡಿ, ಸ್ವಲ್ಪ ವರದಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು ಸರ್. ಕಳಸಕ್ ಶುರು ಮಾಡಿದೆ. ನಮ್ಮ ಕೆ ಬಿ ಗಣಪತಿ ಅವರು ಮೈಸೂರು ಮಿತ್ರದ ಸಂಪಾದಕರು, ಅವ್ರು ನನ್ನ ತುಂಬಾ ಚೆನ್ನಾಗಿ ಬರೀತಾನೆ ಆ ಹುಡುಗ, ಸ್ವಲ್ಪ ಅವನ್ನ ಕಳಿಸು ಅಂತ ಅಂದ್ಬಿಟ್ಟು ಮೈಸೂರಿಗೆಲ್ಲ ಕರೆಸ್ಕೊಂಡ್ರು ಮಾತಾಡಿ ನನ್ನ ಜೊತೆ. ಆಮೇಲೆ ನೀನು ಕುಶಾಲನಗರದಿಂದ ರಿಪೋರ್ಟ್ ಮಾಡು ಮೈಸೂರು ಮಿತ್ರಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನನ್ನನ್ನು ಮೈಸೂರು ಮಿತ್ರ ಮೂರ್ತಿ ಅಂತಾನೆ ಇವತ್ತು ಜನ ಗುರುತಿಸ್ತಾರೆ ಕುಶಾಲನಗರದಲ್ಲಿ. ಸುಮಾರು 8-10 ಕಾಲ ಮೈಸೂರು ಮಿತ್ರದಲ್ಲಿ ಮುಂದುವರೆದೆ. ಆ ನಂತರ ಮದುವೆ ಎಲ್ಲ ಆಯ್ತು, ಮಕ್ಕಳು ಅದು ಇದು ಅನ್ಕೊಂಡು ಸ್ವಲ್ಪ ಸಾಂಸಾರಿಕ ಜಂಜಾಟ. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹಂಗೆ ಮುಂದುವರಿಯುತ್ತಾ ಬಂದು ಇವತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ತಗೊಳ್ಳೋವರೆಗೂ ನನ್ನ ಸಂಚಾರ ಸಾಗಿದೆ ಸರ್. ಮೂರ್ತಿಯವರೇ, ತಾವು ಓದುವಾಗ ಏನಾದರೂ ಬರವಣಿಗೆ ಮಾಡ್ತಾ ಇದ್ರೆ? ಸಾಮಾನ್ಯವಾಗಿ ಇತ್ತು ಸರ್, ಅಂದ್ರೆ ನಾನು ಕನ್ನಡ ಮೇಜರ್ ಆಗಿರೋ ಕಾರಣಕ್ಕೆ ತುಂಬಾ ಬರವಣಿಗೆ ಇತ್ತು, ಓದೋದು ಬರಹ ತುಂಬಾ ಇತ್ತು. ಹಾಗಾಗಿ ಅದು ಯಾವ ರೀತಿ ಏನು ಅಂತ ಗೊತ್ತಿಲ್ಲ. ಕಾಕತಾಳೀಯ ನಾನು ಬಯಸಿದ್ದು ಇದೆ, ನನಗೆ ಸಿಕ್ಕಿದ್ದು ಇದೆ ಈ ಒಂದು ಕ್ಷೇತ್ರ. ವರದಿಗಾರಿಕೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಕೆಲವೊಬ್ರು ಬಹಳ ಸುಲಭವಾಗಿ ಮಾಡುವ ಕೆಲಸ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ, ಅನುಭವ ಆದಾಗ ಗೊತ್ತಾಗುತ್ತೆ. ಕೆಲವೊಂದು ಸಣ್ಣ ಸಣ್ಣ ವರದಿಯನ್ನು ಮಾಡಲಿಕ್ಕೂ ಸಾಕಷ್ಟು ಸಮಯವನ್ನು ಮೀಸಲಿಡಬೇಕು. ಕೆಲವೊಂದು ಬಹಳ ಸುಲಭ ಸಿಕ್ಬಿಡ್ತವೆ. ಲೇಖನ ಬರೆಯೋದಾಗ್ಲಿ ವರದಿ ಮಾಡೋದಾಗ್ಲಿ, ಇದು ಒಂದು ರೀತಿಯಲ್ಲಿ ತುಂಬಾ ಆಸಕ್ತಿಯಿಂದ ತೊಡಸ್ಕೊಂಡಾಗ ಮಾತ್ರ ಚೆನ್ನಾಗಿ ಬರುತ್ತೆ, ಓದುಗರನ್ನ ಹೇಳ್ಕೊಂಡು ಹೋಗ್ತದೆ. ಹೇಗೆ ನಿಮ್ಮ ಅನುಭವಗಳು ಸಾಗಿ ಬಂದು ನೆನಪು ಮಾಡ್ಕೊಳ್ಳಿ ಕೆಲವೊಂದು ವಿಶೇಷವಾದ ಅನುಭವಗಳನ್ನ. ಸರ್, ನಾನು 1997 ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀನಿ ಸರ್. ಹಾಗೆ ಮೈಸೂರು ಮಿತ್ರದ ಮೂಲಕ ಏನು ನಮ್ಮ ಪ್ರವೇಶ ಆದೆ, ದಿನೇ ದಿನೇ ನನಗೆ ಒಳ್ಳೆ ಬರಹ ಬರೆಯುವ ಮೂಲಕ ಏನು ಓದುಗರಿಗೆ ನಾನು ಹೆಚ್ಚಿನ ಒಂದು ಆಕರ್ಷಿತನಾದೆ. ಹಾಗಾಗಿ ಏನೇ ಪ್ರೋಗ್ರಾಮ್ ಇದ್ದವರು, ಸಂಘ ಸಂಸ್ಥೆಗಳವರೆಲ್ಲ ನನ್ನ ಹತ್ರಕ್ಕೆ ಬರ್ತಾ ಇದ್ರು. ಈಗ ಇನ್ವಿಟೇಷನ್ ಪ್ರಿಂಟ್ ಮಾಡ್ಲಿಕ್ಕೆ ನನ್ನ ಹತ್ರ ಯಾವ ರೀತಿ ಪ್ರೂಫ್ ಎಲ್ಲ ಮಾಡಿಕೊಡಿ ಅಂತ. ಹಾಗೆ ಕೆಲವರು ಲೇಖನಗಳನ್ನ ಬರೀರಿ ಸರ್ ಅಂತ, ನೀವು ತುಂಬಾ ಚೆನ್ನಾಗಿ ಬರೀತೀರಿ ಅಂತ ಆವಾಗ್ಲೇನೆ 20 ಹಿಂದೆಯಿಂದನು ಈ ಮೂಲಕ ನಾನು ಬಂದೆ. ಮತ್ತೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ನನಗೆ ಇವತ್ತು ಆಶ್ಚರ್ಯ ಆಗ್ತಾ ಇದೆ ಸರ್. ಈ ಫೀಲ್ಡ್ ನನಗೆ ತುಂಬಾ ಗೌರವ ತಂದ್ಕೊಟ್ಟಿದೆ. ಮತ್ತೆ ನನಗೆ 24 ಏನಿದೆ ಬಹುತೇಕ ಒಂದು ಸುದ್ದಿ ಲೇಖನದ ಹಿಂದೆನೆ ನಾನು ಮಿಳಿತಾಗ್ಬಿಟ್ಟಿರ್ತೀನಿ. ಈಗ ಎಲ್ಲರೂ ಒಂದು ಊರಿಗೆ ಹೋದ್ರೆ, ಒಂದು ಬೇರೆ ಪ್ರದೇಶಕ್ಕೆ ಹೋದ್ರೆ, ನನ್ನ ಒಂದು ನೋಟ, ನನ್ನ ಒಂದು ಆಕರ್ಷಣೆ ಆ ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಗಿರಿಜನ ಹಾಡಿಗೆ ಹೋದ್ರೆ ಒಂದು ನಿರ್ಗತಿಕ ಕುಟುಂಬದ ಕಡೆ ಅವ್ರು ಯಾವ ರೀತಿ ಏನು ಎಲ್ಲನೂ ತಿಳ್ಕೊಂಡು ಅವ್ರನ್ನ ಮಾತಾಡಿಸಿ ಹಾಗೆ ಒಂದು ನೋಟ್ ಮಾಡ್ಕೊಂಬರ್ತೀನಿ. ಅದನ್ನ ಒಂದು ಕಡೆ ಹೋದ್ರೆ ಕನಿಷ್ಠ 8-10 ಲೇಖನ ಸುದ್ದಿಗಳಿಗಾಗುವಷ್ಟು ವಸ್ತು ನಾನು ತಂದಿರ್ತೀನಿ ಈ ರೀತಿ ಸರ್. ಆಮೇಲೆ ಪ್ರತಿದಿನ ಸರ್ ನಾನು ಒಂದು ಸಮಯ ಮೀಸಲಿಟ್ಕೊಂಡಿದ್ದೀನಿ, ಮಧ್ಯಾಹ್ನದ ನಂತರ ಎರಡು ಕೊಡೋದು ನಾನು. ಒಂದು ದಿವಸ ಹೋದ್ರೆ ಮಾರ್ಗಕ್ಕೆ ಇನ್ನೊಂದು ದಿವಸ ಹೋಗಲ್ಲ. ಬಹುತೇಕ ಎಲ್ಲ ಕುಶಾಲನಗರ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ನಾನು ಪರಿಚಯ ಇದೆ ಸರ್. ಒಂದು ಊರಿನಲ್ಲಿ 10-15 ಜನರ ಹತ್ರ ನನ್ನ ನಂಬರ್ ಇದೆ. ಮತ್ತೆ ಆ ಊರಿನಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ನನ್ನ ಮೊದಲನೇ ಆಮಂತ್ರಣ ನನಗೆ ಕೊಡ್ತಾರೆ. ಆ ಮಟ್ಟಕ್ಕೆ ಆ ಪತ್ರಿಕೆ ನನಗೆ ಗೌರವ ತಂದ್ಕೊಟ್ಟಿದೆ ಸರ್. ಅದೇ ರೀತಿ ಪತ್ರಿಕೆಗೂ ನಾನು ಗೌರವ ಸಲ್ಲಿಸಿಕೊಂಡು ನನ್ನ ಜೀವನ ನಡೆಸ್ಕೊಂಡ್ ಬಂದಿದ್ದೀನಿ ಸರ್. ಹಾಲಿ ಶಕ್ತಿ ಪತ್ರಿಕೆಗೆ ನೀವು ವರದಿ ಮಾಡ್ತಾ ಇರ್ತೀರಿ, ಹಾಗೆ ಲೇಖನವನ್ನು ಬರಿತಾ ಇರ್ತೀರಿ. ಹೌದು ಸರ್. ಹೇಳಿ, ಎಷ್ಟೋ ಕಡೆಗೆ ಒಂದೇ ರೀತಿಯ ಸುದ್ದಿ ಬಂದ್ಬಿಡುತ್ತೆ, ನಿಮ್ಮ ದೃಷ್ಟಿಕೋನ ಹೇಗೆ ಸಾಗಿದೆ? ನನ್ನದು ಡಿಫ್ರೆಂಟ್ ಸರ್. ನಾನು ಆರಂಭದಿಂದನೂ ಇವತ್ತಿನವರೆಗೂ ಎಲ್ಲರೂ ಕಾರ್ಯಕ್ರಮಗಳಿಗೆ ಹೋದ್ರೆ ನನ್ನ ಹೈಲೈಟ್ಸ್ ಆ ಕಾರ್ಯಕ್ರಮದಲ್ಲಿ VIPs ಯಾರು ಇರ್ತಾರೆ, ತುಂಬಾ ಚಂದ ತಿಳ್ಕೊಂಡಿರೋ ಜ್ಞಾನಿಗಳು ಯಾರು ಇರ್ತಾರೆ ಅವ್ರನ್ನೇ ಸಪರೇಟ್ ನೋಟ್ ಮಾಡ್ಕೊಳ್ತೀನಿ, ಅವ್ರನ್ನ ಹೈಲೈಟ್ ಮಾಡ್ತೀನಿ. ನನ್ನ ಸಹಪಾಠಿಗಳು ಯಾರಾದ್ರೂ ಆ ಸುದ್ದಿಗಳು ಕೇಳಿದ್ರೆ ನಾನ್ ಬರೆಯೋದನ್ನ ಡಿಫ್ರೆಂಟ್ ಆಗಿ ಅವ್ರಿಗೆ ಕೊಡ್ತೀನಿ, ಯಾಕೆ ಅವ್ರಿಗೂ ಒಂದು ಪ್ರಚಾರ ಆಗ್ಬೇಕು. ಮತ್ತೆ ಸಂಘ ಸಂಸ್ಥೆಗಳದು ಅಷ್ಟೇ, ಬಹಳಷ್ಟು ಜನರಿಗೆ ಪಬ್ಲಿಸಿಟಿ ತಗೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ತುಂಬಾ ಒಳ್ಳೆ ಸಂಘಟನೆ ಕಟ್ಟಿರ್ತಾರೆ, ಪಬ್ಲಿಸಿಟಿ ಹಿಂದೆ ಬಿದ್ದಿರಲ್ಲ. ಅಂತವ್ರಿಗೂ ಕೂಡ ನಾವು ಪ್ರಚಾರ ಕೊಟ್ಕೊಂಡು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ. ಮತ್ತೆ ನನಗೆ ನಮ್ಮ TG ಪ್ರೇಮ್ಕುಮಾರ್ ಅಂತ ಪ್ರಜಾವಾಣಿ ಪತ್ರಿಕೆಯಲ್ಲಿದ್ರು, ಅವರು ನನಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ನೀಡಿದವರು. ಆ ಸಂದರ್ಭ ಈ ಸುದ್ದಿ ಹೀಗೆ ಬರೀಬೇಕು, ಈ ಲೇಖನ ಹೀಗೆ ತಗೊಂಡು ಹೋಗ್ಬೇಕು ಅಂತ. ಹಾಗಾಗಿ ನಾನು ಅವರು ಸುಮಾರು 8-10 ವರ್ಷಗಳ ಕಾಲ ಒಟ್ಟೊಟ್ಟಿಗೆ ಇದ್ದವರು, ನಾವು ಒಡನಾಟ ನಮ್ ಚೆನ್ನಾಗಿತ್ತು. ಇವಾಗ ಅವರು ಶಾಲೆ ಮುಖ್ಯ ಶಿಕ್ಷಕರಾಗಿರೋದ್ರಿಂದ ಆ ಪತ್ರಿಕೆ ರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಆದ್ರೂ ನನಗೆ ಆಗಿಂದಾಗ್ಗೆ ನನಗೆ ಸಲಹೆ ಕೊಡ್ತಾ ಇರ್ತಾರೆ, ಇಂಥ ಕಡೆ ಹೋಗಿದ್ದೆ, ಈ ಲೇಖನ ನಿಮ್ಮಿಂದ ಮಾತ್ರ ಸಾಧ್ಯ, ಚೆನ್ನಾಗಿ ಬರೀತೀರಿ ಬರೀರಿ ಅಂತ ಹಿಂಡ್ಸ್ ಕೊಡ್ತಾರೆ. ನಾನು ಅದನ್ನ ಫಾಲೋ ಮಾಡಿ ಲೇಖನಗಳನ್ನ ಬರೀತೀನಿ. ಮತ್ತೆ ಕೆಲವು ಕಡೆ ಒಂದೇ ಸುದ್ದಿ ಎಲ್ಲಾ ಪತ್ರಿಕೆಗಳು ಬರುತ್ತೆ ಸರ್, ಅದು ಓದುಗರಿಗೆ ಎಲ್ಲಾ ಪತ್ರಿಕೆಗಳು ತಗೊಳ್ಳೋದಕ್ಕಿಂತ ಒಂದೇ ಪತ್ರಿಕೆ ಸಾಕು ಅಂತ ಆಗ್ಬಿಡುತ್ತೆ. ಹಾಗೂ ವರದಿಗಾರರಿಗೆ ಸ್ವಲ್ಪ ಕ್ರಿಯಾಶೀಲತೆ ಬೇಕು, ಒಂದು ಕಾರ್ಯಕ್ರಮನ ಯಾವ ರೀತಿ ವರದಿ ಮಾಡಬೇಕು. ಮತ್ತೆ 4 ಒಳ್ಳೆ ಮಾತುಗಾರರಿದ್ದಾಗ 4 ಯಾವ ಪಾಯಿಂಟ್ಸ್ ನಾನು ಆಯ್ಕೆ ಮಾಡ್ಕೋಬೇಕು, ಇವೆಲ್ಲ ನಾವು ಕೂಡ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು ಸರ್. ಕುಶಾಲನಗರದಲ್ಲಿ ಇದ್ಕೊಂಡು ನಿರಂತರವಾಗಿ ನೀವು ವರದಿ ಮಾಡ್ತಾ ಬಂದಿದ್ದೀರಿ, ಬರಹಗಳನ್ನು ಮಾಡ್ತಾ ಬಂದಿದ್ದೀರಿ, ಆ ಹುಡುಕುವ ಮನಸ್ಸು ಕಣ್ಣುಗಳಿದಾವಲ್ಲ ಅವು ವಿಶೇಷವಾಗಿರ್ಬೇಕು ಅಲ್ವಾ? ಎಷ್ಟು ವರ್ಷಗಳಿಂದ ಕುಶಾಲನಗರದಲ್ಲಿ ಇದ್ದೀರಿ? ಶಕ್ತಿ ಪತ್ರಿಕೆಗೆ ನೀವು ಎಷ್ಟು ವರ್ಷಗಳಿಂದ ವರದಿ ಅಥವಾ ಲೇಖನವನ್ನ ಮಾಡ್ತಾ ಬಂದಿದ್ದೀರಿ? ಸರ್, ನಾನು 20 ಕುಶಾಲನಗರದಲ್ಲಿದ್ದೀನಿ ಸರ್. ಈ ಹಿಂದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಕೃಷಿ ಕಡೆ ನಾನು ಹೆಚ್ಚಿನ ಒಂದು ಒಲವು ತೋರಿ ಸ್ವಲ್ಪ 2-3 ವರ್ಷಗಳಿಂದ ನಾನು ನ್ಯೂಟ್ರಲ್ ಆಗಿದ್ದೆ. ಆಮೇಲೆ ನನ್ನ ಶಕ್ತಿ ಪತ್ರಿಕೆಯ ಸಂಪಾದಕರಾದಂತಹ ನಮ್ಮ ಚಿದ್ವಿಲಾಸ್ ಸರ್ ಅವ್ರನ್ನ ನಮ್ಮ ಸ್ನೇಹಿತರು ಕುಶಾಲನಗರದವರೊಬ್ಬರು ಸಂಪರ್ಕ ಮಾಡಿ, ಒಳ್ಳೆ ರೈಟರು ಹಿಂದೆ ಸರಿತಾ ಇದ್ದಾರೆ, ಹಿಂದೆ ಸರಿಬಾರ್ದು, ಅವ್ರಿಗೊಂದು ಅವಕಾಶ ಕೊಡಿ ನಿಮ್ಮ ಪತ್ರಿಕೆಯಲ್ಲಿ ಅಂತ ಕೇಳಿದ್ರು. ಆಮೇಲೆ ನನಗೆ ಬರೀಲಿಕ್ಕೆ ಹೇಳಿದ್ರು ಚಿದ್ವಿಲಾಸ್ ಸರ್, ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು, ನಿಮ್ಮ ಬರಹ ತುಂಬಾ ಚೆನ್ನಾಗಿದೆ ಮೂರ್ತಿ, ತುಂಬಾ ಅಟ್ರಾಕ್ಟಿವ್ ಆಗಿದೆ, ನೀವು ನಮ್ಮ ಪತ್ರಿಕೆಗೆ ಯಾಕೆ ಬರೀಬಾರ್ದು ಅಂತ ನನ್ನನ್ನು ಕಳೆದ 3 ಹಿಂದೆ ಕೇಳಿದ್ರು ಸರ್. ಆಮೇಲೆ ಚಿದ್ವಿಲಾಸ್ ಸರ್ ಏನೋ ಒಂದು ಅವಕಾಶ ಕೊಟ್ಟರು, ಅದನ್ನು ನಾನು ಬಳಕೆ ಮಾಡಿಕೊಂಡು ಆ ಪತ್ರಿಕೆಗೆ ತುಂಬಾ ಶ್ರಮ ಹಾಕ್ತಾ ಒಂದು ಗೌರವ ಸಲ್ಲಿಸ್ಕೊಂಡು ಆ ಪತ್ರಿಕೆಯಿಂದ ನಾನು ಕೂಡ ಗೌರವ ಪಡ್ಕೊಂಡು ಬರ್ತಾ ಇದ್ದೀನಿ ಸರ್. 90 ಭಾಗ ಕೃಷಿ ಆದ್ರೂ ಕೂಡ ಈ 10% ಶಕ್ತಿ ಪತ್ರಿಕೆಗೆ ಲೇಖನಗಳು ವರದಿಗೆ ಶ್ರಮ ಮೀಸಲಾಗಿಟ್ಟಿದ್ದೀನಿ ಸರ್. ಅಷ್ಟೇ ನನಗೆ ಮಾನ್ಯತೆ ಕೊಟ್ಟಿದ್ದಾರೆ ಶಕ್ತಿ ಸಂಸ್ಥೆ. ರಾಜಕೀಯ ಸುದ್ದಿಗಳು, ಕೃಷಿದು, ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವ ಸಂಗತಿಗಳನ್ನ ನೀವು ವರದಿ ಮಾಡಬೇಕು, ಬರವಣಿಗೆ ಮಾಡಬೇಕು. ಕೆಲವೊಂದ್ಸರಿ ಗೊಂದಲ ಆಗುತ್ತೆ, ಕೆಲವೊಂದ್ಸರಿ ಸಣ್ಣ ಪುಟ್ಟ ಭಯ ಅನಿಸುತ್ತೆ, ಅಥವಾ ಕೆಲವೊಂದ್ಸರಿ ವಿಶೇಷ ಅನಿಸುತ್ತೆ ಅಲ್ವಾ? ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಕೆಲವೊಂದ್ಸರಿ ಏನಪ್ಪ ಹೆಂಗಾದ್ರೂ ಮಾಡ್ಬೇಕು ಇದನ್ನ ವರದಿನ, ಹೇಗಾದ್ರೂ ಇದನ್ನ ನಾವು ಪ್ರಕಟಣೆ ಕಳಿಸ್ಬೇಕನ್ನೋ ಒಂದು ಒಂದು ಸೆಳೆತ ಅಥವಾ ಹಿಂಜರಿಕೆನೋ, ಈ ರೀತಿಯ ಸನ್ನಿವೇಶಗಳನ್ನ ಕೆಲವೊಂದು ನೆನಪು ಮಾಡ್ಕೊಳ್ಳಿ ಸರ್. ಅದೇ ಈಗ ನಾವು ಪತ್ರಿಕೆಯಲ್ಲಿ ಕೆಲವು ನೇರ ನಿರ್ಭೀತವಾಗಿ ನಾವು ಬರೀಬೇಕಾಗುತ್ತೆ. ಅಂತ ಸಮಯದಲ್ಲಿ ಕೆಲವು ಪಟ್ಟಭದ್ರರು, ಬಂಡವಾಳಶಾಹಿಗಳು ಕೆಲವರು ಇರ್ತಾರೆ, ಆ ವ್ಯವಸ್ಥೆನ ನಾವು ಪ್ರಶ್ನೆ ಮಾಡಕ್ ಹೋದಾಗ ನಮ್ಮ ಮೇಲೇನೆ ಅಟ್ಯಾಕ್ ಮಾಡುವಂತ ಸಂದರ್ಭಗಳು ಕೂಡ ಒದಗ್ ಬಂದಿದ್ದಾವೆ. ಹಾಗಾಗಿ ಇಂಥವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗ್ರಹಿಸ್ತಾ ನಮ್ಮ ಎಚ್ಚರಿಕೆಯನ್ನು ಇಟ್ಕೊಂಡು ಕೆಲವು ಲೇಖನಗಳನ್ನ ಬರೆಯುವಂತ ಸಂದರ್ಭಗಳಲ್ಲಿ ನಮಗೆ ಸ್ವಲ್ಪ ಥ್ರೆಟನ್ ಕಾಲ್ಗಳು ಕೂಡ ಬಂದಿದ್ದಾವೆ. ಅಂತ ಸಂದರ್ಭದಲ್ಲಿ ನಮ್ಮ ಸಂಪಾದಕರಿಗೆ ಗಮನಕ್ಕೆಲ್ಲ ತಂದು ಅವರಿಂದ ಒಂದು ನೈತಿಕ ಸ್ಥೈರ್ಯವನ್ನು ತಕೊಂಡು ನಾವು ಮುಂದುವರ್ಕೊಂಡು ಬಂದಿದ್ದೀವಿ ಸರ್. ಮತ್ತೆ ಕೆಲವು ಲೇಖನಗಳು ನನಗೆ ಟಫ್ ಅಂತ ಇದುವರೆಗೂ ಅನಿಸಿದ್ದಿಲ್ಲ ಬಹುತೇಕ. ಈಗ ನಾನು 23 ವರ್ಷಗಳ ನನ್ನ ಪಯಣ ಇದು ಮಾಧ್ಯಮ ಕ್ಷೇತ್ರದಲ್ಲಿ. ಹಾಗಾಗಿ ಆತರ ಟಫ್ ಅಂತ ಬಂದ್ರೆ ನಮ್ಮ ಹಿರಿಯ ವರದಿಗಾರರು ಹೆಚ್ ಟಿ ಅನಿಲ್ ಇದ್ದಾರೆ, ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಇದ್ದಾರೆ, ಮತ್ತೆ ನಮ್ಮ ಸಂಪಾದಕರು ಅವ್ರ ಗಮನಕ್ಕೆ ತಂದು ಅವರಿಂದ ಮತ್ತೆ ಕಣಿವೆ ಭರದ್ವಾಜು ಅವ್ರ ಜೊತೆ ಚರ್ಚೆ ಮಾಡಿ ನಾನು ಕೆಲವು ಲೇಖನಗಳು ರಾಜಕೀಯ ವರದಿಗಳನ್ನ ಮಾಡ್ತಾ ಇದ್ದೀನಿ. ನನಗೆ ಅವರೆಲ್ಲರೂ ಕೂಡ ಪೂರ್ವಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ ಸರ್. ತಾವು ಕೃಷಿಕರು ಮತ್ತೆ ಕೃಷಿ ಆಸಕ್ತಿನಿದೆ, ಈ ಬಾರಿಯ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಕೊಡ ಮಾಡುವ ತೋಟಗಾರಿಕಾ ಪ್ರಶಸ್ತಿ ಮತ್ತು ಅರಣ್ಯ ವನ್ಯಜೀವಿ ಪ್ರಶಸ್ತಿ, ಇವೆರಡು ಬಂದಿರೋದು ಒಂದು ವಿಶೇಷ. ಹೌದು ಸರ್. ಯಾವ ವರದಿಗೆ ಬಂದಿದೆ? ಕುಶಾಲನಗರ ಸಮೀಪ ಗುಮ್ಮನಕೊಲ್ಲಿ ಅಂತ ಒಂದು ಗ್ರಾಮ, ಅಲ್ಲಿ ಒಬ್ರು ಉತ್ತರ ಪ್ರದೇಶ ಮೂಲದವರು, ಇಬ್ರು ಕುಟುಂಬ ಇದ್ದಾರೆ ಸರ್. ಅವರೊಂದು 1/2 ಎಕರೆ ಜಾಗ ತೆಗೆದು ಕೇವಲ 2.5 ಸೆಂಟ್ ಅಲ್ಲಿ 2 ಫ್ಲೋರ್ ಮನೆ ಕಟ್ಟಿದ್ದಾರೆ, ಒಂದರಲ್ಲಿ ಅವ್ರ ವಾಸ ಇದ್ದಾರೆ, ಇನ್ನೊಂದು ಅಕ್ಷರಂ ಅಂತ ಒಂದು ಶಾಲೆ ನಡೆಸ್ತಾ ಇದ್ದಾರೆ, ಒಂದು 8-10 ಮಕ್ಕಳಿಗೆ ಮಾತ್ರ ಅವರು ಶಿಕ್ಷಣ ಕೊಡ್ತಾರೆ. ಇನ್ನು ಉಳಿದಷ್ಟು ಜಾಗನ ಗಿಡ ಮರಗಳನ್ನ ಬೆಳೆದು ಆಯುರ್ವೇದಿಕ್ ಬಳ್ಳಿಗಳನ್ನೆಲ್ಲ ಬೆಳೆದು ಒಂದು ಮಾದರಿಯಾಗಿದ್ದಾರೆ ಸರ್. ಆಮೇಲೆ ಏನ್ ವಿಶೇಷ ಇದೆ ಅಂತ ಅಂದ್ಬಿಟ್ಟು ಹೋಗಿ ನೋಡಿದಾಗ ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ಆದ್ರೂ ಕೂಡ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ ಆಯ್ತು. ಆಮೇಲೆ ಹೀಗೆ ಒಂದು ನಮ್ಮ ಪತ್ರಿಕೆಗೆ ಒಂದು ಲೇಖನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಮಾಡಿದೆ. ಶಕ್ತಿ ಪತ್ರಿಕೆಯಲ್ಲಿ ಬಂತು ಗುಮ್ಮನ ಕೊಲ್ಲಿಯಲ್ಲೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳ ವಿಶಿಷ್ಟ ಉದ್ಯಾನ ಅಂತ ಒಂದು ಬರ್ದೆ. ಅದರಲ್ಲಿ ಸುಮಾರು 300-400 ಗಿಡಗಳು ಬೆಳೆದಿದ್ದಾರೆ ಸರ್. ಅದಕ್ಕೆ ಪ್ರತಿ 3 ಗಿಡಕ್ಕೆ ಒಂದು ಮೈಕ್ರೋಜೆಟ್ ಹಾಕಿದ್ದಾರೆ, ಹನಿ ನೀರಾವರಿ, ಸಾವಯವ ಗೊಬ್ಬರ ಅವರೇ ಅಲ್ಲಿ ಉತ್ಪಾದನೆ ಮಾಡ್ಕೊಂಡು ಅದೇ ಗಿಡಗಳಿಗೆ ಮರಳಿಸ್ತಾರೆ ಅವರು ಪೌಷ್ಟಿಕಾಂಶಗಳನ್ನ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಮತ್ತೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಒಮ್ಮೆ ಆ ಕಡೆ ಗಮನ ಕೊಟ್ಟು ಅದನ್ನ ನೋಡುವಂತಹ ಒಂದು ವಾತಾವರಣ, ಅದು ಶಕ್ತಿನಲ್ಲಿ ಕಂಪ್ಲೀಟ್ ವಿವರಣೆ ಬರ್ದೆ ಆ ಒಂದು ವರದಿಗೆ ಉತ್ತಮ ತೋಟಗಾರಿಕಾ ಪ್ರಶಸ್ತಿ ಬಂತು ಸರ್. ಆಮೇಲೆ ಅರಣ್ಯ ವನ್ಯಜೀವಿ ಅದೊಂದು ಪರಿಸರ ಪ್ರಶಸ್ತಿ ಒಂದು ಬಂತು. ಅದು ಕಾಡಿನಲ್ಲಿ ಆನೆಗಳಿಗೆ ಆಹಾರ ಇಲ್ಲ, ಕಾಡುಗಳಲ್ಲಿ ಎಲ್ಲ ಬೋಳ್ ಬೋಳಾಗಿದೆ, ನೀರಿಲ್ಲ ಕುಡಿಲಿಕ್ಕೆ, ಹಾಗಾಗಿ ದಿನನಿತ್ಯ ಆನೆಗಳು ಸಂಜೆ ಆಯ್ತು ಅಂದ್ರೆ ನಾಡಿನತ್ತ ಧಾವಿಸ್ತವೆ. ಇಲ್ಲಿ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ತಿನ್ಕೊಂಡು ರೈತರಿಗೆ ಸಾಕಷ್ಟು ನಷ್ಟ ಮಾಡಿ ಹೋಗ್ತವೆ. ನಾನು ಇದನ್ನೆಲ್ಲ ನೋಡ್ಬಿಟ್ಟು ಒಂದ್ ದಿವಸ ಏನ್ ಶೀರ್ಷಿಕೆ ಕೊಡೋದು ಅಂತ ಅಂದ್ಬಿಟ್ಟು, ಇಲ್ಲಿ ಆಹಾರವಿಲ್ಲ, ಇಲ್ಲಿ ರೈತರ ಬೆಳೆ ಉಳಿಯುತ್ತಿಲ್ಲ, ಈ ಲೇಖನ ಬರ್ದೆ ಶಕ್ತಿಗೆ. ಆ ಲೇಖನ ಕೂಡ ಒಂದು ಪ್ರಶಸ್ತಿಗೆ ಒಂದು ಭಾಜನ ಆಯ್ತು ಸರ್. ಆನೆಗಳ ಕುರಿತಾದ ಈ ಒಂದು ಮನಮುಟ್ಟುವ ಸಂಗತಿಯನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ಹಿಂದೆ ಏನಾದರೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಗಳು ಬಂದದ್ದಿದೆಯಾ? 23 ವರ್ಷಗಳಿಂದ ವರದಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಅಪ್ಲಿಕೇಶನ್ ಹಾಕಿ ನನಗೆ ಪ್ರಶಸ್ತಿ ಕೊಡಿ ಅಂತ ಕೇಳೋದು ನನಗೆ ಇಷ್ಟ ಆಗಲ್ಲ ಸರ್. ಇದುವರೆಗೆ ಆ ಕಾರಣಕ್ಕೆ ಎಲ್ಲೂ ಅಪ್ಲಿಕೇಶನ್ ಹಾಕಿದವನಲ್ಲ ನಾನು. ಉದಯವಾಣಿಗೆ ಸುಮಾರು 8-10 ವರ್ಷಗಳ ಕಾಲ ರಿಪೋರ್ಟರ್ ಆಗಿದ್ದೆ. ಕೊಡಗಿನ ಸಿರಿ ಅಂತ ಫುಲ್ 4 ಪೇಜ್ ಕೊಡಗಿಗೆ ಬರ್ತಿತ್ತು. ದಿನನಿತ್ಯ ಒಂದು ಲೇಖನ, 4 ಸುದ್ದಿ ಇರ್ತಿತ್ತು. ಒಂದೊಂದ್ ದಿವಸ 10 ಫೋಟೋಗಳಿದ್ದ ದಿನನೂ ಇದೆ. ಅದು ಬಿಟ್ರೆ ಆಂದೋಲನಕ್ಕೆ ರಿಪೋರ್ಟರ್ ಆಗಿದ್ದೆ, ಮತ್ತೆ ಸೂರ್ಯೋದಯ ಅಂತ ಹೇಳಿ ಅದಕ್ಕೆ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಆಗಿದ್ದೆ. ಅದು ಬಿಟ್ರೆ ಜನಾಂತರಂಗ ಅಂತ ಒಂದು ಪತ್ರಿಕೆ ಇತ್ತು. ಬಹಳಷ್ಟು ಪತ್ರಿಕೆಗಳೆಲ್ಲ ಎಲ್ಲಾದ್ರಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಸರ್. ಆದ್ರೆ ಶಕ್ತಿ ಪತ್ರಿಕೆ ಜನ ಓದುವಷ್ಟು ಬೇರೆ ಪತ್ರಿಕೆಗಳನ್ನ ಓದಲ್ಲ ಸರ್ ನನ್ನ ಸರ್ವೆ ಪ್ರಕಾರ. ಈ ಶಕ್ತಿ ಪತ್ರಿಕೆಯಲ್ಲಿ ಸೇರ್ಕೊಂಡ್ಮೇಲೆ ನಾನು ಬರೆದ ಒಂದು ಲೇಖನಕ್ಕೆ ನನಗೆ ಒಂದು 25 ಫೋನ್ ಕರೆ ಬರ್ತವೆ. ತುಂಬಾ ನನಗೆ ಹೆಮ್ಮೆ ಆಗುತ್ತೆ ಸರ್. ಹಾಗಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನನ್ನ ಸ್ನೇಹಿತರು ಪ್ರೇಮ್ ಕುಮಾರ್ ಸುಮಾರು ಸರಿ ಬೈದಿದ್ದುಂಟು ನನಗೆ, ಈ ವರದಿಗೆ ನಿನ್ಗೆ ಈ ಲೇಖನ ಗ್ಯಾರಂಟಿ ಕಳಿಸು ಅಂದ್ಬಿಟ್ಟು. ಇಲ್ಲ ಸರ್, ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು ನಾನು ಪ್ರಶಸ್ತಿ ಕೊಡಿ ಅಂತ ಕೇಳಲ್ಲ, ಪ್ರಶಸ್ತಿ ಕೊಡೋರು ಗುರುತಿಸ್ಬಿಟ್ಟು ಕೊಡಬೇಕು ಅಂತಾನೆ ಬಂದೆ ಅಂತ ನಂದೊಂಥರ ಬಂಡವಾದ ನಂತ ಇದ್ರಲ್ಲಿ. ನಾನಾದ್ರೆ ನನ್ಗೆ ಬರೋದು ಸರ್, ನನ್ನ ಈಗ ಒಂದು ಕಳೆದ 2-3 ತಿಂಗಳ ಹಿಂದೆ ಅವರು ನಾನು ಎಲ್ಲೋ ಹೋಗಿದ್ದೋ, ನೀನು ಆ ಪ್ರಶಸ್ತಿಗಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಅಪ್ಲೈ ಮಾಡೋ, ಸುಮ್ಮನೆ ಕೂತ್ಕೋಬೇಡ, ಶಕ್ತಿ ಪತ್ರಿಕೆಗೆ ಒಂದು ಮಾನ್ಯತೆ ಇರೋದ್ರಿಂದ ಪ್ರಶಸ್ತಿ ಖಂಡಿತ ಕನ್ಸಿಡರ್ ಆಗುತ್ತೆ ಅಂದ್ರು. ಸರ್, ಇದುವರೆಗೂ ನಾನು ಬೇರೆ ಪತ್ರಿಕೆಗಳಿಗೆ ಮಾಡಿದ್ದಾಗ ಕಳಿಸಿಲ್ಲ, ಈಗಲೂ ಕಳಿಸಲ್ಲ, ಬೇಡ ಬಿಡಿ ಅಂದೆ. ಇಲ್ಲ, ನೀನು ಕಳಿಸ್ಲೇಬೇಕು ಅಂತ ಪಟ್ಟಿ ಹಿಡಿದ್ರು ಸರ್. ಲಾಸ್ಟ್ಗೆ ನಾನು ಬರೆದವನ್ನೆಲ್ಲ ಲೇಖನಗಳನ್ನ ಅವ್ರ ಹತ್ರ ತಗೋಗಿಟ್ಟೆ, ಇದನ್ನೇ ಕೊಡುವಂತ ಹೇಳಿದ್ರು. ನಾನು ಅದನ್ನೇ ತಂದು ಕೊಟ್ಟೆ, ಡಿಸ್ಟಿಕ್ಕು ಅಷ್ಟೇ ತಾಲೂಕು ಅಷ್ಟೇ ಕೊಟ್ಟಿದ್ದೆ ಬಂತು ಸರ್. ಕಾಕತಾಳಿಯ ಪ್ರಶಸ್ತಿ ಬರ್ಲಿ ಅಂತ ಕೊಟ್ಟಿದ್ದಲ್ಲ ಸರ್, ನಮ್ ಬರೋದು ಸರ್ ಮೆಚ್ಚಿಸ್ಲಿಕ್ಕೋಸ್ಕರ ಕೊಟ್ಟಿದ್ ನಾನು. ಹಾಗಾಗಿ ಈ ಮೊದಲನೇ ಸರಿ ಸರ್ ಬಂದಿದ್ ನನಗೆ. ಅದರಲ್ಲೂ ಹೆಚ್ಚಿಗೆ ನೀವು ಗಮನ ಕೊಟ್ಟಿರೋದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಪರಿಸರ ಅಲ್ವಾ? ಹೌದು ಸರ್, ಬಹುತೇಕ ಎಲ್ಲಾ ರಂಗಗಳಿಗೂ ನಾನು ಇದೆ. ಗಿರಿಜನ ಹಾಡಿಗಳದ್ದು ಮತ್ತೆ ಪರಿಶಿಷ್ಟ ವರ್ಗದವ್ರದ್ದು ಕಾಲೋನಿಗಳಿಗೆ ಹೋಗ್ತೀನಿ, ಮತ್ತೆ ಕಾಡಂಚಿನ ಜನರು ಏನಿದ್ದಾರೆ, ಮೇಲ್ವರ್ಗದವ್ರಾಗ್ಬೋದು ಕೆಳವರ್ಗದವ್ರಾಗ್ಬೋದು. ಈಗ ಒಂದು ಆನೆ ಬಂದ್ರೆ ಇವ್ರ ಮೇಲ್ವರ್ಗದ ಒಂದು ಹೋಗ್ಬಾರ್ದು ಅಂತ ಏನು ಅಡ್ಡಿ ಇದ್ ಮಾಡಲ್ಲ, ಅಥವಾ ಕೆಳವರ್ಗದ ಒಂದು ಇದು ಅಂತ ಏನು ತಿಂದೇನೆ ಏನು ಬಾಕಿ ಮಾಡಲ್ಲ. ಅಲ್ಲಿ ಸಮಸ್ಯೆಗಳು ನೂರಾರು ಇದೆ ಸರ್. ನಾನು ಈಗ ಒಂದು ಕಾಡಂಚಿನ ಏನು ಪ್ರದೇಶಗಳಿಗೆ ಹೋದ್ರೆ ಪ್ರತಿ ಮನೆಗೆ ಹೋಗಿ ಮಾತಾಡಿಸ್ತೀನಿ ಅವ್ರನ್ನ, ನಿಮ್ಗೆ ಇಲ್ಲಿ ಅಂದ್ರೆ ಅನಾನುಕೂಲಗಳಿದೆಯಾ, ನಿಮಗೆ ಕುಡಿಯೋ ನೀರ್ಗಾಗ್ಬೋದು, ಕರೆಂಟ್ ಆಗ್ಬೋದು, ಕಾಡಾನೆಗಳದ್ದು, ವನ್ಯಜೀವಿಗಳದ್ದು, ಬೇರೆ ಬೇರೆ ಏನಾದ್ರು ಈ ತರ ಕೇಳ್ಕೊಂಡು ನನ್ನ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ದಿನನಿತ್ಯ ನನಗೆ ಏನೇನಾದ್ರೂ ಮಾಹಿತಿಗಳು ಹೆಚ್ಚಿನ ಒಂದು ರವಾನೆ ಆಗ್ತಾ ಇರ್ತವೆ ನನಗೆ. ಹಾಗಾಗಿ ನನಗೆ ವರದಿಗೆ ಲೇಖನಗಳಿಗೆ ನನಗೇನು ಇದಿಲ್ಲ ಸರ್, ಬರ ಇಲ್ಲ, ಬರ ಪೂರ್ವವಾಗಿ ನನಗೆ ಎಲ್ಲ ಮಾಹಿತಿಗಳು ಸಿಗ್ತವೆ ಸರ್. ಕೃಷಿಕರು ಸಹ ತಾವು? ಹೌದು ಸರ್, ಪ್ರತಿ ವರ್ಷನೂ ಶುಂಠಿ ಬೆಳಿತೀರಿ ಮತ್ತೆ ಊರಲ್ಲಿ ಜಮೀನಿನ ಅಭಿವೃದ್ಧಿಯಲ್ಲಿ ಕೈ ಹಾಕಿದ್ದೀರಿ ಅಲ್ವಾ? ಕೃಷಿ ಕೆಲಸಗಳನ್ನ ಮಾಡಿಕೊಂಡು ಬರವಣಿಗೆ ಹೇಗೆ ಸಾಧ್ಯ ಆಗುತ್ತೆ, ಹೇಗೆ ಅದನ್ನ ನಿಭಾಯಿಸ್ರಿ? ಸರ್, ಈಗ ನಾನು ಸುಮಾರು 7-8 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀನಿ, ವಿಶೇಷವಾಗಿ ಶುಂಠಿ. ಈಗ 2 ವರ್ಷಗಳಿಂದ ಸ್ವಲ್ಪ ಕೊರೋನಾ ಕಾರಣಕ್ಕೆ ಸ್ವಲ್ಪ ಬೆಲೆನಲ್ಲಿ ಹೆಚ್ಚಳ ವ್ಯತ್ಯಾಸ ಆಗಿದೆ, ಬಿಟ್ರೆ ಈ ಹಿಂದೆ ಬಹಳಷ್ಟು ಜನರನ್ನ ಬದುಕಿಸಿದೆ. ಕೊಡಗಿನಲ್ಲಿ ಕಾಫಿ ತೋಟದ ಮಾಲೀಕರಷ್ಟೇ ಕಾರ್ ತಗೊಂಡು ಓಡಿಸ್ತಾ ಇದ್ರು, ಒಳ್ಳೊಳ್ಳೆ ಹೊಸದಾಗಿ ಮಾರುಕಟ್ಟೆಗಳು ಬಂದ ಕಾರ್ಗಳನ್ನ. ಶುಂಠಿ ಬೆಳೆ ಕೊಡಗಿ ಕಾಲಿಟ್ಟ ಮೇಲೆ ಒಬ್ಬ ಶುಂಠಿ ಬೆಳೆಯ ಸಾಮಾನ್ಯ ರೈತನ ಮಗ ಇವತ್ತು ಕೊಡಗಿನ ಕಾಫಿ ಬೆಳೆಗಾರರು ತಗೊಳ್ಳುವಂತ ಕಾರ್ನ ತಗೊಂಡು ಓಡಿಸ್ತಾ ಇದ್ದಾನೆ. ಆ ಮಟ್ಟದ ಒಂದು ಆರ್ಥಿಕ ಒಂದು ಬದಲಾವಣೆ ಅಂತ ಶುಂಠಿ. ಹಾಗಾಗಿ ನಾನು ಶುಂಠಿ ಬೆಳಿಲಿಕ್ಕೆ ಶುರು ಮಾಡಿದ್ಮೇಲೆ ನನ್ನದೇ ಆದ ಒಂದು ಕಾರ್ಮಿಕರ ಒಂದು ಟೀಮ್ ಇದೆ ಸರ್, ಮಹಿಳಾ ಗುಂಪುಗಳಾಗ್ಬೋದು, ಪುರುಷರದಾಗ್ಬೋದು. ನಾನು ವರ್ಷ ವರ್ಷ ಲೀಸ್ಗೆ ಅಂತ 1 ಎಕರೆ ಜಮೀನುಗಳನ್ನ ತಗೊಂಡು ಕೃಷಿ ಮಾಡ್ಕೊಂಡ್ಬರ್ತೀನಿ. ಅವ್ರ ಲೇಬರ್ ಜೊತೆ ಮಾತಾಡ್ಕೊಂಡು ಮತ್ತೆ ಕೆಲವು ಸಮಯ ಜಮೀನಲ್ಲೇ ಕಳೆಯೋ ಕಾರಣಕ್ಕೆ ಅಲ್ಲೇ ಜಮೀನಲ್ಲೇ ಒಂದು ಮರದ ಕೆಳಗಡೆ ಕೂತ್ಕೊಂಡು ಆ ದಿನಕ್ಕೆ ಏನ್ ಬೇಕು ಅದನ್ನ ಅಲ್ಲೇ ಗೇಜ್ ಕಳಿಸ್ಬಿಡ್ತೀನಿ. ನನಗೇನು ಲ್ಯಾಪ್ಟಾಪ್ ಕಂಪ್ಯೂಟರ್ ಅವಲಂಬನೆ ಮಾಡಿಲ್ಲ ನಾನು, ನನ್ನ ಮೊಬೈಲ್ ನಂಗೆ ಲ್ಯಾಪ್ಟಾಪ್. ಯಾರಾದ್ರೂ ಏನಾದ್ರು ಮಾಹಿತಿ ಕೊಟ್ರೆ ಅಲ್ಲೇ ಮಾಹಿತಿ ತಗೊಂಡು ಅಲ್ಲೇ ನೋಟ್ ಮಾಡ್ಕೊಂಡು ಅಲ್ಲೇ ಕಳಿಸ್ಬಿಡ್ತೀನಿ. ಹೀಗೆ ಮತ್ತೆ ಏನಾದ್ರು ಕೆಲವರು ಕಾರ್ಯಕ್ರಮಗಳಲ್ಲಿ ಇದ್ರೂ ಕೂಡ ಕಾರ್ಯಕ್ರಮ ವಂದನಾರ್ಪಣೆ ಆಗೋದ್ರೊಳಗಡೆ ನನ್ನ ನ್ಯೂಸ್ ರೆಡಿ ಆಗಿರುತ್ತೆ. ಹಾಗಾಗಿ ಎಲ್ಲ ದೇವರ ದಯೆ ಸರ್, ಕೃಷಿ ಒಂದಿಗೆ ಇದು ಕೂಡ ನನ್ನ ಕೈ ಹಿಡಿದಿದೆ. ಎಷ್ಟೋ ಜನ ಅಂದ್ಕೊಂಡಿರ್ಬೇಕು ಗ್ರಾಮೀಣ ಪ್ರದೇಶದ ಈ ವ್ಯಕ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಹೆಂಗ್ ತೆಗೆದುಕೊಂಡ್ರು, ಹೇಗೆ ಸಾಧ್ಯ ಇದೆ ಅಂತ ಅನ್ಕೊಂಡು. ಜಿಲ್ಲಾ ಮಟ್ಟದಲ್ಲಿರೋರೇ ಅಥವಾ ಜಿಲ್ಲಾ ಕೇಂದ್ರದಲ್ಲಿರೋರೇ ಎಷ್ಟೋ ಜನ ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳಿಕ್ಕೆ ಆಗುದಿಲ್ಲ, ಏನಂತೀರಿ? ಸರಿಗ, ನಾನು ಜಿಲ್ಲಾ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ರಿಪೋರ್ಟರ್ ಆಗಿ ಸೂರ್ಯೋದಯ ಪತ್ರಿಕೆಗೆ ಸುಮಾರು 7-8 ತಿಂಗಳು ಇಲ್ಲಿದ್ದೆ ಮಡಿಕೇರಿನಲ್ಲಿ. ಮಡಿಕೇರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಾದ್ರೆ ಮಾತ್ರ ನಮ್ಗೆ ವರದಿ ಸಿಗುವಂತದ್ದು, ಅಥವಾ ವಾರ್ತಾ ಇಲಾಖೆ ಕೊಟ್ಟಂತಹ ವರದಿಗಳಿಗಷ್ಟೇ ನಾವು ಕಾಯ್ತಾ ಕೂತ್ಕೋಬೇಕು. ಬಟ್ ಗ್ರಾಮೀಣ ಪ್ರದೇಶದ ಪತ್ರಕರ್ತನಿಗಿರೋ ಒಡನಾಟ, ರೈತರು ನೀವು ಹೇಳದಂಗೆ ಕಾರ್ಮಿಕರು ಏನು ಉದ್ಯಮಿಗಳು ಈ ತರ ಎಲ್ಲಾ ನಾನಾ ಸ್ತರದ ಒಡನಾಟ ಜಿಲ್ಲಾ ಮಟ್ಟದ ವರದಿಗಾರರಿಗೆ ಇರಲ್ಲ ಸರ್. ಸರ್ಕಾರಿ ಕಾರ್ಯಕ್ರಮಗಳಿಗೆ ಯಾರೋ ಒಬ್ಬ ಮಂತ್ರಿ ಬಂದ್ರು, ಒಬ್ಬ KDP ಸಭೆ, ಜಿಲ್ಲಾ ಮಟ್ಟ ಸಭೆ, ಜಿಲ್ಲಾ ಪಂಚಾಯತ್ ಸಭೆ, DC ಸಭೆ, ಇಂಥವಕ್ಕೆ ಮಾತ್ರ ಸೀಮಿತ ಆಗಿ ಅಲ್ಲೇ ದಿನ ಕಳೆದೋಗುತ್ತೆ. ನಾವು ಗ್ರಾಮೀಣ ಪ್ರದೇಶದ ಹಾಗಲ್ಲ ಸರ್. ಒಂದು ಗ್ರಾಮಕ್ಕೆ ಹೋದ್ರೆ ಸರ್, ಆ ಗ್ರಾಮದ ಮಾರ್ಗದಲ್ಲಿ ಬರುವ ಇನ್ನೂ ಹತ್ತಾರು ಗ್ರಾಮಗಳ ವಿಚಾರ ನಮಗ್ ಸಿಗುತ್ತೆ. ಹಾಗೆ ಸಂಪರ್ಕನೂ ಇರುತ್ತೆ. ಒಂದು ಊರಿಗೆ ಕುಡಿಯೋ ನೀರು ಇರಲಿಲ್ಲ ಸರ್. ಹಾರಂಗಿ ಪಕ್ಕ ಹತ್ತೂರು ಅಂದ್ಬಿಟ್ಟು ಒಂದು 8 ದಿನಗಳಿಂದ ಕರೆಂಟ್ ಇಲ್ಲದೆ ಮೋಟರ್ ಕೂಡ ಸುಟ್ಟು ಹೋಗ್ಬಿಟ್ಟು ನೀರಿರ್ಲಿಲ್ಲ. ನಾನು ಅದನ್ನ ವರದಿ ಮಾಡಿ 24 ಒಳಗಡೆ ಊರಿಗೆ ಪರ್ಯಾಯವಾಗಿ ಕುಡಿಯೋ ನೀರು ಕೊಟ್ಟರು. ಪಕ್ಕದ ಊರದ TCಯಿಂದ ಕರೆಂಟ್ ತಕೊಂಡು ಕುಡಿಯೋ ನೀರು ಕೊಡ್ತಾರೆ. ಆಮೇಲೆ ಆ ಊರಿನ ಜನ ಊರಿನ ಹಬ್ಬ ಮಾಡುವಾಗ ನನ್ನ ಕರೆದ ಸನ್ಮಾನ ಮಾಡ್ತಾರೆ, ಗೌರವಿಸ್ತಾರೆ. ನಾನು ಅದಕ್ಕೆ ಹೋಗಲ್ಲ. ನಾನು ಅದು ನನ್ನ ಕರ್ತವ್ಯ. ಒಬ್ಬ ವರದಿಗಾರ ಜನ ಸಾಮಾನ್ಯರ ಒಂದು ನಾಡಿ ಮಿಡಿತಾಗಿರ್ಬೇಕು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಮತ್ತೆ ನಾವು ಸುದ್ದಿಗಳನ್ನ ನಾವೇ ಹುಡುಕಿ ಹೋಗ್ಬೇಕು ಸರ್. ಸುದ್ದಿ ನಮ್ಮನ್ನು ಹುಡುಕಂಬರಲ್ಲ. ಮತ್ತೆ 4 ನಿಂತಿರೋ ಕಡೆ ಏನಿದು ಅಂತ ನಾವು ಕುತೂಹಲದಿಂದ ಹೋಗ್ಬಿಟ್ಟು ಪ್ರಶ್ನೆ ಮಾಡಿದಾಗ ಸುದ್ದಿ ಹುಟ್ಟುತ್ತೆ. ಇವನು ವರದಿಗಾರ, ಇವನು ಕರೆದು ಕೊಡಬೇಕು ಅನ್ನೋರ್ಗಿಂತ ನಾವೇ ಅವ್ರ ಹತ್ರ ಹೋಗಿ ಸುದ್ದಿ ತಗಬೇಕು. ಇದು ನಾನು ಬೆಳೆಸ್ಕೊಂಡಿರೋ ಒಂದು ರೀತಿ ನೀತಿಗಳು ಸರ್. ಗ್ರಾಮೀಣ ಪ್ರದೇಶಗಳಲ್ಲಿ ವೈವಿಧ್ಯತೆ ಸಾಕಷ್ಟು ಇದೆ, ಮತ್ತೆ ಅರ್ಥಪೂರ್ಣವಾದ ಸಂಗತಿಗಳು ಸಿಗ್ತವೆ ಲೇಖನ ರೂಪದಲ್ಲಿ ಅಥವಾ ನುಡಿ ಚಿತ್ರದ ರೂಪದಲ್ಲಿ. ಹೀಗೆ ಮತ್ತೆ ಸಮಾರಂಭಗಳ ಒಂದು ಸಂಗತಿನೂ ಹಾಗೆ ಸ್ವಲ್ಪ ಭಿನ್ನವಾಗಿನೇ ಇರುತ್ತೆ ಅಲ್ವಾ? ಆಮೇಲೆ ಸರ್, ಏನು ಕಣಿವೆಯನ್ನ ಡೇಟ್ ಲೈನ್ ಅಲ್ಲಿ ಏನ್ ಬರೀತೀನಿ, ಶಕ್ತಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಲೇಖನಗಳನ್ನ ಕೊಡ್ತೀನಿ. ಆ ಲೇಖನಗಳನ್ನ ನೋಡಿ ಬೆಳಿಗ್ಗೆ 6 ನನಗೆ ಫೋನ್ ಬರ್ತಿರ್ತೇವೆ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳಿಂದ, ಅಂದ್ರೆ ನಮ್ಮ ಟಿವಿ ಚಾನೆಲ್ ರಿಪೋರ್ಟರ್ಗಳಿದಾರಲ್ಲ, ಇದನ್ನು ನನಗೆ ಮಾಹಿತಿ ಕೊಡಿ, ಅದು ವಿಡಿಯೋ ಕೊಡಿ, ಇದು ಫೋಟೋ ಕೊಡಿ ಅಂತ. ಅವೆಲ್ಲ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳಿಗೆ ಯಾವ ಕಾರಣಕ್ಕೂ ಸಿಗಕ್ ಸಾಧ್ಯನೇ ಇಲ್ಲ. ಕೆಲವೊಂದು ಅಂತವು ನಮಗ್ ಸಿಗ್ತವೆ, ಯಾಕೆ ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ನಮ್ಮ ಸಂಪರ್ಕನೂ ಹಾಗೆ ಇರುತ್ತೆ. ಉದಾಹರಣೆ ಸರ್, ಒಬ್ಬ 20 ಆಗಿತ್ತು ಮಗ ಅಪ್ಪ ಅಮ್ಮನಿಂದ ದೂರ ಹೋಗಿ ಯಾವ್ದೋ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದ. 20 ಆದ್ಮೇಲೆ ಹೆಂಡತಿ ಬೇರೆ ರಾಜ್ಯದ ಒಂದು ಹುಡುಗಿಯವಳು, ಕನ್ನಡ ಗೊತ್ತಿಲ್ಲ, ಹಿಂದಿ ಮಾತಾಡ್ತಾಳೆ, 2, ಕೊರೋನಾ ಲಾಕ್ಡೌನ್ ಆದ್ಮೇಲೆ ಅಪ್ಪ ಅಮ್ಮನ ನೆನಪಾಗಿ ಬರ್ತಾನೆ ಮನೆಗೆ. ತುಂಬಾ ಬಡ ಕುಟುಂಬ, ಇವನು ಕನ್ನಡ ಮರ್ತ್ಬಿಟ್ಟಿದ್ದಾನೆ ಬಹುತೇಕ. ಆಮೇಲೆ ಹಿಂದಿನಲ್ಲೇ ಏನೇನೋ ಮಾತಾಡ್ತಾವನೆ. ಅಪ್ಪ ಅಮ್ಮನಿಗೆ ಹೇಗಾಗ್ಬೇಡ. 18 ಹಿಂದೆ ಹೋದ ಮಗ ದೊಡ್ಡವನಾಗಿ ಜೊತೆಲೊಂದು ಮಹಿಳೆ ಕರ್ಕೊಂಡು 2 ಕರ್ಕೊಂಡು ಮನೆಗೆ ಬಂದಾಗ ನನ್ನ ಮಗ ಸೊಸೆ ಮೊಮ್ಮಕ್ಕಳು ಅನ್ನೋದು ಆ ಒಂದು ಫೀಲಿಂಗ್ಸೇ ಇರಲ್ಲ ಅವ್ರಿಗೆ. ಯಾರಪ್ಪ ಇದು ಅನ್ನೋ ತರ ಬೆದ್ರಿ ಆ ಊರಿನ ಜನನು ಕೂಡ ಸೇರ್ಬಿಡ್ತಾರೆ. ಅದು ನನಗೆ ಮಾಹಿತಿ ಗೊತ್ತಾಗಿ ನಾನು ಹೋಗ್ಬಿಟ್ಟೆ. ಹೋಗಿ ಶಕ್ತಿ ಪತ್ರಿಕೆಯಲ್ಲಿ ಅದೊಂದು ವರದಿ ಬಂತು. ಟಿವಿ ಚಾನೆಲ್ ಅವರು ದಿನೇಡಿ ಹುಡುಕಿದ್ರೆ ನನ್ನ, ಅದು ಎಲ್ಲಿ ಪ್ಲೇಸು, ಅದು ವಿಡಿಯೋ ಕೊಡಿ, ಫೋಟೋ ಕೊಡಿ, ಅವ್ರ ಕಾಂಟ್ಯಾಕ್ಟ್ ಕೊಡಿ ಅಂದ್ಬಿಟ್ಟು ಅವ್ರು ಹೆದರಿಕೊಂಡು ಟಿವಿಲೆಲ್ಲ ಬರೋದ್ ಬೇಡ. ಗ್ರಾಮೀಣ ಪ್ರದೇಶದ ಜನರ ಕೆಲವರು ಈಗಲೂ ಕೂಡ ಪ್ರಚಾರಕ್ಕೆ ಸ್ವಲ್ಪ ಹಿಂದೆ ಸರಿತಾರೆ. ಅವ್ರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಬೇಡ ಅಂದ್ಬಿಟ್ಟು. ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಕೆಲವರು ಸರ್ ಹೆಚ್ಚಾಗಿ ನನ್ನ ಸಪೋರ್ಟ್ ತಗೊಳ್ತಾರೆ ಸರ್. ಏನಿದ್ರು ಕೂಡ ಫಸ್ಟ್ ರಿಪೋರ್ಟ್ ಮಾಡದೆ ನಾನು ಸರ್, ಹೆಮ್ಮೆಯಿಂದ ಹೇಳ್ತೀನಿ ನಾನು. ವರದಿಗಾರನ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವ ವರದಿಗಾರಿಕೆ ಮಾಡುವ ವ್ಯಕ್ತಿಯ ಗುಣ ಹೇಗಿರಬೇಕು, ಹೇಗೆ ಸಾಗ್ಬೇಕಂತ ಹೇಳ್ತೀರಿ ನಿಮ್ಮ ಅನುಭವನ ಮುಂದಿಟ್ಕೊಂಡು? ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ ಮುಖ್ಯವಾಗಿರ್ಬೇಕು ಸರ್. ನಮ್ಗೆ 2 ಕಣ್ಣಿರೋದು ನೋಡ್ಲಿಕ್ಕೆ ಸಮಾಜನ, ಈ ಸಮಾಜದ 100 ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತವೆ. ಹಾಗಾಗಿ ನಾವು ಸಮಾಜಕ್ಕೆ ಮಾದರಿಯಾಗಿ ಇರಬೇಕು ಸರ್ ಎಲ್ಲಾ ವಿಷಯಗಳಲ್ಲೂ. ಕುಡಿಯೋ ನೀರಿಲ್ಲ ಅಂದ್ರೆ, ಕರೆಂಟ್ ಇಲ್ಲ ಅಂದ್ರೆ, ಚರಂಡಿ ತುಂಬಿಕೊಂಡು ನೀರು ಹರಿದಿಲ್ಲ ಅಂದ್ರೆ, ಕೌಟುಂಬಿಕ ಕಲಹಗಳಿಗೂ ಕೂಡ ನಮ್ಮನ್ನ ಕರೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೇಳಿ ಅಲ್ಲಿ ಮಾಡಿ ಇಲ್ಲಿ ತರ ಬರ್ತೇವೆ ನಮ್ಮ ಕರೆಗಳು. ಹಾಗಾಗಿ ಎಲ್ಲಾ ತರದ ಒಂದು ಇದನ್ನ ನಾವು ನೋಡ್ಕೊಂಡು ಮುಂದುವರಿಬೇಕಾಗುತ್ತೆ ಸರ್. ಒಬ್ಬ ಪತ್ರಕರ್ತನಿಗೆ ಸಮಾಜ ಯಾವ ರೀತಿ ಬೆಲೆ ಕೊಡುತ್ತೆ ಅವನ ನಡವಳಿಕೆ ಮೇಲೆ ಹೋಗುತ್ತೆ ಸರ್. ಅದು ಹೊಟ್ಟೆಪಾಡಗೋಸ್ಕರ ಪತ್ರಕರ್ತರಾಗಬಾರ್ದು. ಆರಂಭದಲ್ಲಿ ಮೈಸೂರು ಮಿತ್ರ ಏಜೆಂಟ್ ಆಗಿ 1,000 ಪತ್ರಿಕೆ ಹಂಚುತ್ತಾ ಇದ್ದೆ. ಸುಮಾರು 8-10 ಗ್ರಾಮಗಳು ನನ್ನ ಪಟ್ಟಿಲಿದ್ದು ಪತ್ರಿಕೆ ಹಂಚಿಕೊಂಡು ವರದಿಗಾರ ಆಗಿದ್ ನಾನು. ನಾನು ಪತ್ರಿಕೆಯಿಂದ ಇಲ್ಲಿ ಲೈನೇಜ್ ಏನ್ ಕೊಡ್ತಿರ್ಲಿಲ್ಲ, ಇಲ್ಲಿ ಕಮಿಷನ್ ಸಿಗ್ತಿತ್ತು ನನಗೆ, ಮತ್ತೆ ಜಾಹೀರಾತಿಂದ ಕಮಿಷನ್ ಸಿಗ್ತಿತ್ತು. ಆ ಟೈಮ್ನಲ್ಲಿ ನಾನು ಎಸ್ಟಿಡಿ ಬೂತ್ ಇಟ್ಟಿದ್ದೆ ನಾನು ಕೂಡಿಗೆನಲ್ಲಿ ಕುಶಾಲನಗರದಲ್ಲಿ. ಹಾಗಾಗಿ ನೀವು ಹೇಳ್ತಾ ಇದ್ರೆ ಮನೆಯಲ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನು ಇಲ್ಲ, ಮೊಬೈಲ್ ಅನ್ನು ಉಪಯೋಗಿಸಿಕೊಂಡು ವರದಿಗಾರಿಕೆ ಲೇಖನ ಮಾಡೋದು ನೆರವೇರಿಸ್ತೀರಿ ಹೇಗೆ ಸರ್? ನನಗೆ ಕಂಪ್ಯೂಟರ್ ಇದೆ ಮನೆಯಲ್ಲಿ, ಆದ್ರೆ ನಾನು ಹೆಚ್ಚು ಜಮೀನಲ್ಲಿ ನನ್ನ ಸಮಯ ಕಳೆಯೋ ಕಾರಣಕ್ಕೆ ಕಂಪ್ಯೂಟರ್ ಜಮೀನಿಗೆ ತಗೋಕಾಗಲ್ಲ. ಒಂದು ಈಗ ನನ್ನ ಮಗಳಿಗೆ ಮಗನಿಗೆ 2 ಲ್ಯಾಪ್ಟಾಪ್ ತಗೊಟ್ಟಿದ್ದೀನಿ. ಮನೆಯಲ್ಲೂ ಕೂಡ ಲ್ಯಾಪ್ಟಾಪ್ ಇರುತ್ತೆ, ಮಕ್ಕಳು ಮನೇಲಿ ಇದ್ದಿವ್ಸ ಅದ್ ನಾನು ಬಳಸೋ ಗೋಜಿಗೆ ಹೋಗಲ್ಲ. ನಾನು ನನ್ನ ಮೊಬೈಲೇ ಹೆಚ್ಚಿನ ಒಂದು ನನಗೆ ಸಂಗಾತಿ ಅದು. ಈಗ ಎಲ್ಲರೂ ಹಳ್ಳಿಗಳಿಗೆ ಹೋದ್ರೆ ಅಲ್ಲೇ ಒಂದು ಫೋಟೋ ತಗೊಳ್ತೀನಿ, ಅಲ್ಲೇ ನ್ಯೂಸ್ ಕಳಿಸ್ತೀನಿ. ಆ ಕಾರಣಕ್ಕೆ ನಾನು ಅವನ ಹೆಚ್ಚು ಅವಲಂಬನೆ ಆಗಿಲ್ಲ ಅಂತ ಹೇಳಿದ್ದು. ಒಳ್ಳೆ ಫೋಟೋಗ್ರಫಿ ಬರುವಂತ ಮೊಬೈಲ್ ನಾನು ಇಟ್ಕೊಂಡಿರೋದು. ನಾವು ವಾಯ್ಸ್ ರೆಕಾರ್ಡ್ ಮಾಡುವಷ್ಟು ವೇಗದಲ್ಲಿ ಟೈಪ್ ಮಾಡೋದು ಕಲ್ತಿದ್ದೀನಿ. ಕುಶಾಲನಗರ ನನಗೆ ಒಂದು ಬದುಕು ಕೊಟ್ಟಿರೋ ಕಾರಣಕ್ಕೆ ಕುಶಲೋದಯ ಅನ್ನ ಹೆಸರಲ್ಲಿ 3 ಪತ್ರಿಕೆ ನಡೆಸ್ತೆ, ವಾರ ಪತ್ರಿಕೆ. ನಾನು ಸ್ವಲ್ಪ ನೇರವಾಗಿ ಬರೀತೀನಿ ಸಮಾಜದಲ್ಲಿ ಆಗ್ತಿರೋ ರೀತಿ ನೀತಿಗಳ ಬಗ್ಗೆ. ಹಾಗಾಗಿ ವಾರಕ್ಕೊಬ್ಬೊಬ್ರು ಶತ್ರುಗಳಾಗ್ತಾ ಇದ್ರು ನನಗೆ. ಸುಮ್ಸುಮ್ನೆ ಅನಗತ್ಯ ದೂರುಗಳು, ಮತ್ತೆ ಆವಾಗ ಸ್ವಲ್ಪ ಆರ್ಥಿಕವಾಗಿ ನಾನು ಅಷ್ಟೇನು ಸದೃಢ ಆಗಿರ್ಲಿಲ್ಲ, ಆಗ ಸ್ಟಾಪ್ ಮಾಡಿಬಿಟ್ಟೆ ಅನಿವಾರ್ಯ ಕಾರಣಗಳಿಂದ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಸುನೀಲ್ ಪೊನ್ನೇಟಿ ಅಂತ ಇವತ್ತು ಡಿಸ್ಟಿಕ್ ರಿಪೋರ್ಟರ್ ವಿಜಯ ಕರ್ನಾಟಕದಲ್ಲಿದ್ದಾರೆ, ಅವರು ನಾನು ಸೇರ್ಕೊಂಡು ಕುಶಾಲನಗರದಲ್ಲಿ ಸ್ಫೂರ್ತಿ ಮಾಸಪತ್ರಿಕೆ ಅಂತ ಮಾಡಿದ್ವಿ. ಒಂಥರ ಸ್ಪರ್ಧಾ ಸ್ಫೂರ್ತಿ ತರನೇ ಬರ್ತಿತ್ತು, ಎಲ್ಲ ವಿಚಾರಗಳು ಇತ್ತು ಅದರಲ್ಲಿ. ಆಮೇಲೆ ಅದು ಕೂಡ ನಮ್ಮ ಆರ್ಥಿಕ ಸಮಸ್ಯೆಯಿಂದಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ವಿ. ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಸರ್ ಎಲ್ಲಾ ಕ್ಷೇತ್ರಗಳಿಗೂ ನಾವು ಕೈಯಾಡಿಸಿದ್ವಿ ಸರ್. ಈಗ ನಮ್ಮ ಮಕ್ಕಳು ಎಜುಕೇಶನ್ ಮುಗಿದ ತಕ್ಷಣನೇ ಸರ್ ನಾನು ಯಾವ್ದಾದ್ರು ಒಂದು ಒಳ್ಳೆ ವಾರಪತ್ರಿಕೆನ ಅಥವಾ ಒಂದು ಮ್ಯಾಗಝಿನ್ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿ ಮಾಡೋ ಒಂದು ಪ್ಲಾನ್ ಇದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ವರದಿಗಾರಿಕೆ ಬರವಣಿಗೆಯನ್ನ ಮಾಡಿಕೊಂಡು ಕೃಷಿನೂ ನೆಚ್ಚಿಕೊಂಡು ಹೀಗೆ ಒಂದು ರೀತಿಯಲ್ಲಿ ವಿಶೇಷವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಮೂರ್ತಿಯವರೇ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಕೊಡಮಾಡುವ ತೋಟಗಾರಿಕಾ ಪ್ರಶಸ್ತಿ ಮತ್ತು ಅರಣ್ಯ ವನ್ಯಜೀವಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತೀವಿ, ಅಭಿನಂದನೆಯನ್ನು ತಿಳಿಸಿದ್ವಿ. ಶುಭವಾಗಲಿ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕುಶಾಲನಗರದ ಪತ್ರಕರ್ತರಾಗಿರುವ ಕೆಎಸ್ ಮೂರ್ತಿ ಅವರ ಜೊತೆಗೆ ನಾವು ನಡೆಸಿದ ಸಂವಾದವನ್ನ ಆಲಿಸಿಕೊಂಡ್ರಿ. ಕೆಎಸ್ ಮೂರ್ತಿ ಅವರ ಸಂಖ್ಯೆ ಹೀಗಿದೆ: 944-88-96-395, 944-88-96-395. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ: ಶಾಲಾ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಹಂತಲೇ ಗ್ರಾಹಕರ ಹಕ್ಕುಗ ಹಂಗೆ ದಿನನಿತ್ಯದ ವ್ಯವಹಾರಗಳ ಬಗ್ಗೆ ತಿಳುವಳಿಕೆ ಮೂಡಿಸಿಕೆ ಶಾಲಾ ಗ್ರಾಹಕರ ಕ್ಲಬ್ ತೆರೆಯಲಾದೆ ತಿಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ಉಪನಿರ್ದೇಶಕರಾದ ಗೌರವ್ ಕುಮಾರ್ ಶೆಟ್ಟಿ ಅವರು ಹೇಳಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕಡೆಯಿಂದ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಶಾಲಾ ಗ್ರಾಹಕರ ಕ್ಲಬ್ಗಳ ಪ್ರೌಢಶಾಲಾ ಮುಖ್ಯಸ್ಥರಿಗೆ ಏರ್ಪಡಿಸಿದ್ದ ಕಾರ್ಯಾಗಾರದ ಮಾಹಿತಿ ಕೈಪಿಡಿ ಬಿಡುಗಡೆ ಮಾಡಿ ಮಾತಾಡಿ, ವಿದ್ಯಾರ್ಥಿಗಳಿಗೆ ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿಯಕ್ಕೂ ವಿದ್ಯಾರ್ಥಿಗ ಜನರಿಗೆ ಗ್ರಾಹಕರ ಜಾಗೃತಿ ಉಂಟು ಮಾಡುವ ಉದ್ದೇಶದಿಂದ ಈ ಕಾಯ್ದೆನ ತಿಳಿದು ಜನಸಾಮಾನ್ಯರಿಗೆ ತಿಳಿಸಿ ನೊಂದ ಗ್ರಾಹಕರಿಗೆ ನ್ಯಾಯ ಪಡೆಯುವಲ್ಲಿ ಮುಖ್ಯ ಪಾತ್ರ ವಹಿಸಕುತ್ತ ಹೇಳಿದು. ಗೋಣಿಕೊಪ್ಪಲು ಶ್ರೀಮಂಗಲ ಎಕ್ಸ್ಪ್ರೆಸ್ ನಲ್ಲಿ ಹುದಿಕೇರಿ ಪಾಲಂಗಲ ಕ್ಲಬ್ ಮಹೇಂದ್ರ ಮತ್ತೆ ಸೋಮೇಶ್ವರ ವಿದ್ಯುತ್ ಮಾರ್ಗಲ್ಲಿ ತುರ್ತು ನಿರ್ವಹಣೆ ಮತ್ತೆ ರಿಪೇರಿ ಕೆಲಸ ಇರದಿಂದ ನಾಳೆ ಹೊತ್ತಾರೆ 9:30 8:30 ವಿದ್ಯುತ್ ಇರದುಲೆ. ಆದ್ರಿಂದ ಗೋಣಿಕೊಪ್ಪ ಟೌನ್, ಅರವತ್ತೊಕ್ಲು, ಶ್ರೀಮಂಗಲ ಟೌನ್, ನೆಲ್ಲಿ ಹುದಿಕೇರಿ ಸೇರಿದಂಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರದುಲೆ ತಿಳಿ ಸಾರ್ವಜನಿಕರು ಸಹಕರಿಸಕುತ್ತ ಸಸ್ಕಾರಿ ನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಣ. ಕೊಡಗು ಜಿಲ್ಲೆನ ಜನರಲ್ಲಿ ಬ್ಯಾಂಕಿಂಗ್ ಮನೋಭಾವ ಬೆಳೆಸುವ ಹಾಗೆ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದು ಅದರಂಗೆ ಬ್ಯಾಂಕಿಂಗ್ ವ್ಯವಸ್ಥೆನ ಹಳ್ಳಿಗಳಿಗೆ ಹಾಗೆ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಹೊಸ ಸಂಚಾರಿ ಬ್ಯಾಂಕಿಂಗ್ ಸೇವೆಗಳ ಶುರು ಮಾಡಲಾದೆ ತಿಳಿ ಕೊಡಗು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಅವರು ತಿಳಿಸೋಣ. ಜಾರ್ಖಂಡ್ಲಿ ತಾರೀಖು 20 ನಡೀತಿರುವ ಗುಡೆಗಳ ಜೂನಿಯರ್ ನ್ಯಾಷನಲ್ ಹಾಕಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿಕೆ ಕರ್ನಾಟಕ ತಂಡದ ಪರ ಆಗಿ ಕೊಡಗು ಜಿಲ್ಲೆನ 8 ವಿದ್ಯಾರ್ಥಿನಿಯರ ಆಯ್ಕೆಗಳು, ಮಡಿಕೇರಿ ಜೂನಿಯರ್ ಕಾಲೇಜಿನ ಒಬ್ಬಳು ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ 7 ಮಂದಿ ಆಯ್ಕೆಗಳು. ಇದು ಜಿಲ್ಲೆಗೆ ತಂದ ಖುಷಿನ ಸುದ್ದಿಯಾಗಿತ್ತು. ಪೊನ್ನಂಪೇಟೆ ಬಿರುನಾಣಿ ಎಕ್ಸ್ಪ್ರೆಸ್ ಮೇಕೂರು ಹೆಗ್ಗಳ ವಿದ್ಯುತ್ ಮಾರ್ಗಲಿ ತುರ್ತು ನಿರ್ವಹಣೆ ಮತ್ತು ದುರಸ್ತಿ ಕೆಲಸ ಇರದಂತ ತಾರೀಖು 13 ಹೊತ್ತಾರೆ 9:30 8:30 ವಿದ್ಯುತ್ ಸರಬರಾಜು ಇರದಲೆ. ಆದ್ರಿಂದ ಹಳ್ಳಿಗಟ್ಟು, ನೆಮ್ಮೆಲೆ, ಪೂಕುಳ, ಹೆಗ್ಗಳ, ಅರ್ಜಿ, ತೋರ ಸೇರಿದಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಇರದಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸರ್ಕಾರಿ ನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಣ. ಕೊಡಗು ಜಿಲ್ಲೆಯಲ್ಲಿ ಇಂದು 14 ಹೊಸ COVID-19 ಪ್ರಕರಣ ಕಂಡುಬಂದಿತು. ಮಡಿಕೇರಿ ತಾಲೂಕಲ್ಲಿ 8, ಸೋಮರಪೇಟೆ ತಾಲೂಕಲ್ಲಿ 1, ವಿರಾಜಪೇಟೆ ತಾಲೂಕಲ್ಲಿ 5. ಜಿಲ್ಲೆಯಲ್ಲಾದ ಒಟ್ಟು ಕೇಸು 35,311. ಕಳೆದ 24 ಗಂಟೆಯಲ್ಲಿ ವಾಸಿಯಾದ 29, ಚಿಕಿತ್ಸೆನ ತಗೊಳ್ತಾ ಇರೋ 262. ಇಂದಿನ ಪಾಸಿಟಿವಿಟಿ ದರ 2.52% ಆಗುತ್ತೆ ಹೇಳಿ ಜಿಲ್ಲಾಧಿಕಾರಿಯವರು ತಿಳಿಸೋಣ. ಮಂಗಳೂರಿನ ಕಲ್ಲೂರ ಪ್ರತಿಷ್ಠಾನ ಏರ್ಪಡಿಸಿದ್ದ ಕಾರಂತ ಹುಟ್ಟುಹಬ್ಬದ ಪ್ರಬಂಧ ಪೈಪೋಟಿಯಲ್ಲಿ ಕೊಡಗಿನ ಸಾಹಿತಿ ಸಹನಕಾಂತ ಬೈಲವು ಸೂರ್ಯನಾಮನ ಪಡ್ಕೊಳ್ಳೋ. ಕೊಡಗು ಜಿಲ್ಲೆಯಲ್ಲಿ ಇಂದು 11.54 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 22.75 mm, ವಿರಾಜಪೇಟೆ ತಾಲೂಕಲ್ಲಿ 8.36 mm, ಸೋಮರಪೇಟೆ ತಾಲೂಕಲ್ಲಿ 3.50 mm ಮಳೆಯಾದ ವರದಿಯಾಗಿತ್ತು. ಭೂಮಂಡಲದಲ್ಲಿ ಜೀವಿಸುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗ ಸಮತೋಲನದ ಬದುಕು ನಡೆಸುವಂತಾಕೋ, ಪರಿಸರ ಕಾಡಲಿರುವ ಪ್ರತಿ ವಸ್ತುನ ರಕ್ಷಿಸಕುತ್ತಿಳಿ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತೇಂಡ ರವಿ ಕುಶಲಪ್ಪ ಅವರು ಸಲಹೆ ನೀಡಿದ್ದು. ಅವು 67ನೇ ವನ್ಯಜೀವಿ ಸಪ್ತಾಹ ಆಚರಣೆ ಜಂಬರ್ದ ಆಖಿರಿ ಸಮಾರಂಭ ಮಡಿಕೇರಿ ಪದವಿ ಪೂರ್ವ ಕಾಲೇಜಿನ ಸಭಾಪಡೆ ನಡೆದ ಜಂಬರ್ಲಿ ಭಾಗವಹಿಸಿ ಮಾತಾಡಿ, COVID-19 ಸಂಕಷ್ಟದ ಕಾಲದಲ್ಲಿ ಆಮ್ಲಜನಕ ದೊರೆಕದೇರಕನ ಅನುಭವಿಸಿದ ಕಷ್ಟ ಅಷ್ಟೇ ಅಲ್ಲ, ಪ್ರಾಕೃತಿಕ ವಿಕೋಪಗಳಿಗೆ ಅವಕಾಶ ಮಾಡದೆ ತಮ್ಮ ಮಿತಿನ ಅರ್ಥ ಮಾಡಿಕೊಂಡು ಜೀವನ ನಡೆಸಕುತ್ತ ಹೇಳಿದ್ರು. ಹಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಮಾತಾಡಿ, ಆಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರದೆ ಯಾಗಳು ಈ ಚಟುವಟಿಕೆಗಳಿಗೆ ತೊಡಗಿಸಿಕೊಡಕುತ್ತ ಹೇಳಿದ್ರು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ರಾಷ್ಟೀಯ ಹಂಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನಂಗೆ ಜಿಲ್ಲೆ ಹಂಗೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಫ್ಯಾನ್ ಇಂಡಿಯಾ ಔಟ್ರೀಚ್ ಜಂಬರ್ನ ಬರುವ ತಿಂಗಳ ತಾರೀಖು 14ರವರೆಗೆ ಹಮ್ಮಿಕೊಂಡಳೋ. ಇದರಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆಗಳ ಸಹಕಾರದಲ್ಲಿ ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಕಾನೂನು ತಿಳುವಳಿಕೆ ಆಯೋಜಿಸಿ ಕಾನೂನು ಸೇವೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಆಗಿತ್ತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಯುವಜನ ಒಕ್ಕೂಟ, ಜಿಲ್ಲೆನ 3 ತಾಲೂಕುಗಳ ಯುವ ಒಕ್ಕೂಟ, ಬೇತು ನಾಪಕುಲು ಎಪಿಜೆಗಳ ಎರಬಳಗ ಇವರ ಕೂಡುಕುಟ್ಟಲಿ ಕೊಡಗು ಜಿಲ್ಲಾ ಮಟ್ಟದ ಯುವಜನೋತ್ಸವ ಜಂಬರ ತಾರೀಖು 25ರಂದು ನಾಪಕುಲು ಜೂನಿಯರ್ ಕಾಲೇಜು ಸಭಾಪಡೆ ನಡೆದಿದೆ. ಜನಪದ ಗೀತೆ ಮತ್ತು ನೃತ್ಯ, ಏಕನಾಟಕ, ಶಾಸ್ತೀಯ ಗಾಯನ, ಹಾರ್ಮೋನಿಯಂ, ಗಿಟಾರ್, ಶಾಸ್ತೀಯ ನೃತ್ಯ, ಆಶುಭಾಷಣ ಜಂಬರ್ ನಡೆದಿದೆ. ಇದರಲ್ಲಿ 15-35 ವರ್ಷದ ಒಳಗಿರುವ ಭಾಗವಹಿಸಕ. ಜಾಸ್ತಿ ಮಾಹಿತಿ ಬೇಕರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಕ. ಕೊಡಗು ಜಿಲ್ಲೆನ ಸೈನಿಕ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಖು 16 ಆಖರಿ ದಿನ ಆಗಿತ್ತು. ಟಿಜಿಟಿ ಹಿಂದಿ, ಕೌನ್ಸಿಲರ್, ಕ್ರಾಫ್ಟ್ ಇನ್ಸ್ಪೆಕ್ಟರ್, ಬ್ಯಾಂಡ್ ಮಾಸ್ಟರ್, ವಾರ್ಡನ್, ಜನರಲ್ ಎಂಪ್ಲಾಯಿ 18-50 ವರ್ಷದ ಒಳಗಿರಕ್ಕೂ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣ ಸಂಪರ್ಕಿಸಕತ್ತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರು ತಿಳಿಸಳು. ಕೃಷಿ ಇಲಾಖೆನ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಯೋಜನೆಯಡಿಲಿ ಸೋಮರಪೇಟೆ ಹಂಗೆ ಶಾಂತಳಿ ಹೋಬಳಿಗೆ ಸೇರಿದ ರೈತ ಸಂಪರ್ಕ ಕೇಂದ್ರದಲ್ಲಿ ಖಾಲಿರುವ ತಾಂತ್ರಿಕ ವ್ಯವಸ್ಥಾಪಕರ ಒಂದು ಮತ್ತು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಒಂದು ಹುದ್ದೆನ ಒಪ್ಪಂದದ ಆಧಾರದ ಮೇಲೆ ನಿಗದಿ ಮಾಡಿದ ಸಮಯಕ್ಕೆ ಅರ್ಜಿನ ಕರೆದಳು. ಆಸಕ್ತಿ ಇರುವ ತಾರೀಖು 13ರೊಳಗೆ ಕಚೇರಿ ಸಮಯದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿ ಅರ್ಜಿನ ಹಾಕಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಕೆಳಗರೆ ಇನ್ನು ಮುಂದೆ ಜಾಹೀರಾತುಗಳು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919.

ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಮಲ್ಲಪ್ಪನಹಳ್ಳಿಯ ಕಡ್ಡ್ಯದ ದಿವಂಗತ ಲಿಂಗರಾಜು ಅವರ ಪತ್ನಿ ರಾಧಾ ಅವರು ಇಂದು ನಿಧನರಾದರು. 71 ವರ್ಷ ಪ್ರಾಯದ ಕಡ್ಡ್ಯದ ರಾಧಾ ತವರು ಮನೆ ಕುಂಡ್ಯನ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ವಿಮಯ. ಆಹಾರ ನಾಗರಿಕ ಸರಬರಾಜು ಪಿಂಜ ಗ್ರಾಹಕ ವ್ಯವಹಾರತ್ರ ಇಲಾಖೆ ಕುಶಾಲನಗರ ಗ್ರಾಹಕಂಗಡ ವೇದಿಕೆ ಪಿಂಜ ಬೋರೆ ಬೋರೆ ಸಂಸ್ಥೆಯ ಕೂಟದ ನೆಲ ಮಡಿಕೇರಿ ನಗರತ್ರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ ಸ್ಕೂಲ್ ಗ್ರಾಹಕಂಗಡ ಕ್ಲಬ್ರ ಹೈಸ್ಕೂಲ್ ಮುಖ್ಯಸ್ಥಂಗಕ್ಕ ಏರ್ಪಡ್ತಿ ತಿಂಜ ಮಾಹಿತಿ ಕಾರ್ಯಾಗಾರತ್ ಆಹಾರ ಪಿಂಜ ನಾಗರಿಕ ಸರಬರಾಜು ಇಲಾಖೆರ ಉಪನಿರ್ದೇಶಕ ಗೌರವ್ ಕುಮಾರ್ ಶೆಟ್ಟಿ ಅವು ಗ್ರಾಹಕಂಗಡ ಮಾಹಿತಿ ಕೈಪಿಡಿ